ಪ್ರವಾಹವೇ ಮುಂದುವರೆದಿದೆ. ಆದರೂ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ತೀವ್ರ ಶೀತ ಅಲೆಯ ಪರಿಸ್ಥಿತಿ ಉಂಟಾಗಿದ್ದು ಕನಿಷ್ಠ ತಾಪಮಾನವು ದಾಖಲೆ ಮಟ್ಟಕ್ಕೆ ಇಳಿದಿದೆ. ರಾಜ್ಯದ ಸಮತಟ್ಟಾದ ಪ್ರದೇಶಗಳಲ್ಲಿಯೇ ಅತಿ ಕನಿಷ್ಠ ತಾಪಮಾನ ದಾಖಲಾಗಿದ್ದು ಬೀದರ್ನಲ್ಲಿ 7.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಡ್ತಿ ವರದಾ ನದಿ ಜೋಡಣೆ ಯೋಜನೆಗೆ ವಿರೋಧ ಬೇಡ, ಸಂಸದ ಬಸವರಾಜ ಬೊಮ್ಮಾಯಿ ಮನವಿ. ಮೆಟ್ರೋ ಕಾಮಗಾರಿ ವಿಳಂಬ, ತ್ವರಿತ ಕ್ರಮಕ್ಕೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ದೇಶದ ಮತದಾನದ ಹಕ್ಕು ಉಳಿಸಲು ಹೋರಾಟ, ರಾಜಕೀಯ ಉದ್ದೇಶವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳಲ್ಲಿ ನಾಮನಿರ್ದೇಶನದಿಂದ ಚುನಾವಣೆ ಮುಂದೂಡಿಕೆ ಆರೋಪ ನಿರಾಧಾರ, ನಗರಾಭಿವೃದ್ಧಿ ಇಲಾಖೆ ಸ್ಪಷ್ಟನೆ. ರಾಜ್ಯದಲ್ಲಿ ತೀವ್ರ ಶೀತ ಅಲೆ, ಬೀದರ್ನಲ್ಲಿ 7.4 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಾಂಸದ ಕೋಳಿ ಸಾಕಣೆ, ಈ ಕುರಿತು ಡಾಕ್ಟರ್ ಮುನಿರಾಜು ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮುನಿರಾಜು ಅವರೇ. ನಮಸ್ಕಾರ ಸರ್. ಗ್ರಾಮೀಣ ಪ್ರದೇಶಗಳಲ್ಲಿ ಕೋಳಿ ಸಾಕಾಣಿಕೆ ಮಾಡೋದನ್ನ ಕಾಣ್ತಾ ಇದ್ದೇವೆ. ಹೊರಗಡೆ ಬಿಟ್ಟು ಈ ಕೋಳಿ ಸಾಕಾಣಿಕೆಯನ್ನು ಬಹಳ ಹಿಂದಿನಿಂದಲೂ ಕೂಡ ಗ್ರಾಮೀಣ ಮಹಿಳೆಯರು ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಇತ್ತೀಚೆಗೆ ಈ ಮಾಂಸದ ಕೋಳಿ ಅಂತೀವಲ್ಲ, ಈ ಬ್ರಾಯ್ಲರ್ ಕೋಳಿ, ಇದಕ್ಕೆ ಒಂದು ಹೆಚ್ಚಿನ ಬೇಡಿಕೆ ಇದೆ. ಹೌದು, ನಮ್ಮ ಗ್ರಾಮೀಣ ರೈತ ಮಹಿಳೆಯರು ಈ ಒಂದು ಮಾಂಸದ ಕೋಳಿಯನ್ನು ಸಣ್ಣ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಅವರು ಲಾಭವನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ತಾವಿವತ್ತು ತಿಳಿಸ್ಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ಕೋಳಿ ಸಾಕಾಣಿಕೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಕೋಳಿ ಸಾಕಾಣಿಕೆ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದೈತೆ. ಮೊದಲು ಮೋಜುಗಾಗಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರು, ಈಗ ಜೂಜುಗಾಗಿ ಪ್ರಾರಂಭ ಮಾಡಿದ್ರು. ಈಗ ಭಾರಿ ಪ್ರಮಾಣದ ಕೋಳಿ ಸಾಕಾಣಿಕೆ ಉದ್ಯಮ ತುಂಬಾ ಬೆಳೆದೈತೆ. ಹೇಗೆ ಅಂದ್ರೆ, ಮಾನವ ತಾನು ವರ್ಜಿಸಿದ ಆಹಾರನ ಕೋಳಿಗಳಿಗೆ ನೀಡಿ ಅದರಿಂದ ಪೌಷ್ಟಿಕಾಂಶ ಆಹಾರವಾದಂತ ಅನಿಮಲ್ ಪ್ರೋಟೀನ್ ಅಂದ್ರೆ ಪ್ರಾಣಿಜನ್ಯ ಪ್ರೋಟೀನ್ ಅನ್ನ ಪಡಿತಾನೆ. ಅದರಿಂದ ಕೋಳಿ ಮಾಂಸಕ್ಕೆ ತುಂಬಾ ವಿಶೇಷವಾದ ಒಂದು ಬೇಡಿಕೆ ಇದೆ. ಕೋಳಿ ಆಹಾರ ತುಂಬಾ ಕಡಿಮೆ ಆಗ್ತಿವೆ, ಸಾಗಾಣಿಕೆ ತುಂಬಾ ಸುಲಭ, ಸ್ಥಳ ಸ್ವಲ್ಪ ಆದ್ರೆ ಸಾಕೋದಕ್ಕೆ, ಲಾಭ ಅಧಿಕ ಇರುವಂತ ಲಾಭದಾಯಕ ಉದ್ಯಮ ಈ ಕೋಳಿ ಸಾಗಾಣಿಕೆ. ಈ ಕೋಳಿ ಮಾಂಸದ ಬಗ್ಗೆ ಎಲ್ಲಾ ವಯಸ್ಸಿನ ಜನರು ಈ ಕೋಳಿ ಮಾಂಸನ ತಿನ್ನೋದ್ರಿಂದ ಇದರಲ್ಲಿ ಯಾವುದೇ ಒಂದು ನಿರ್ಬಂಧ ಇರೋದಿಲ್ಲ. ಹೌದು, ಈ ಹಂದಿ ಮಾಂಸ ಇರ್ಬೋದು ಅಥವಾ ದನದ ಮಾಂಸ ಇರ್ಬೋದು, ನಿರ್ಬಂಧಗಳಿದೆ ಇದರಲ್ಲಿ, ಕೆಲವು ಧಾರ್ಮಿಕ ನಿರ್ಬಂಧಗಳಿದೆ. ಆದ್ರೆ ಕೋಳಿ ಮಾಂಸದಲ್ಲಿ ಯಾವುದೇ ನಿರ್ಬಂಧ ಇಲ್ಲ. ಈ ಮಾಂಸ ಮೃದುವಾಗಿ ರಸವತ್ತಾಗಿರೋದ್ರಿಂದ ಎಲ್ಲಾ ವಯಸ್ಸಿನವರಿಗೂ ಸುಲಭವಾಗಿ ಜೀರ್ಣ ಆಗುವಂತ ರುಚಿಕರವಾದಂತ ಈ ಒಂದು ಕೋಳಿ ಮಾಂಸ. ವೈದ್ಯಕೀಯ ಸಂಶೋಧನಾ ಮಂಡಳಿ ಶಿಫಾರಸಿನಂತೆ ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ ಸುಮಾರು 20 ಕೆಜಿ ಮಾಂಸ ತಿನ್ಬೇಕು ಅಂತ ಅವರು ಶಿಫಾರಸು ಮಾಡಿದ್ದಾರೆ. ಆದ್ರೆ ಸಾಮಾನ್ಯ ಜನಕ್ಕೆ ಈಗ ಸಿಗ್ತಾ ಇರೋದು ಕೇವಲ 2 ಕೆಜಿ ಮಾಂಸ ಮಾತ್ರ. ಆದ್ದರಿಂದ ಈ ಒಂದು ಪೂರೈಕೆ ಮಾಡೋದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಇದಕ್ಕೆ ಈ ಒಂದು ಉದ್ಯಮ ಬೆಳೆಯಲು ಮತ್ತು ಬೆಳೆಸಲು ಬಹಳ ಪ್ರೋತ್ಸಾಹ ನೀಡ್ತಾ ಬಂದೈತೆ. ಈಗ ಪ್ರೋತ್ಸಾಹ ಹೇಗೆ ನೀವು ಕೊಡ್ತಾರೆ ಅಂತಂದ್ರೆ, ಈ ನ್ಯಾಷನಲೈಸ್ಡ್ ಬ್ಯಾಂಕ್ ಇಂದ ಇರ್ಬೋದು, ಸಂಘ ಸಂಸ್ಥೆಯಿಂದ ಇರ್ಬೋದು, ಅಥವಾ ಸಹಕಾರ ಸಂಘಗಳಿಂದ ಇರ್ಬೋದು, ಸಾಲ ಕೊಡಿಸ್ತಾರೆ. ಸಾಲ ಕೊಡಿಸಿ ಮಹಿಳೆಯರಿಗೆ ಅದರಿಂದ ಸಹಾಯಧನ 30% ಸಬ್ಸಿಡಿಗೆ ಸಿಗುತ್ತೆ. ರೋಜ್ಗಾರ್ ಯೋಜನೆ ಇರ್ಬೋದು ಅಥವಾ ನಬಾರ್ಡ್ ಯೋಜನೆ ಇರ್ಬೋದು, ಅದರಿಂದ ಲೋನ್ ತಗೊಂಡ್ರೆ ಇವರು ಸಾಲದ ರೂಪದಲ್ಲಿ ಕೊಟ್ರೆ 30% ಸಬ್ಸಿಡಿ ಇವ್ರಿಗೆ ಸಿಗುತ್ತೆ. ಸೊ ಆದ್ರಿಂದ ಗ್ರಾಮೀಣ ಮಹಿಳೆಯರು ಈ ಒಂದು ಕೋಳಿ ಉದ್ಯಮ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರು ಲಾಭದಾಯಕ ಹೇಗಿದೆ ಅಂತಂದ್ರೆ, ಕೋಳಿ ಮಾಂಸಕ್ಕಾಗಿ ಸಂಶೋಧನೆಯಿಂದ ಅಭಿವೃದ್ಧಿ ಪಡೆದಂತ ಈ ಮಾರುಕಟ್ಟೆಯಲ್ಲಿ ದೊರೆಯುವಂತ ಕೆಲವು ಮಾಂಸ ತಳಿಗಳು ಕಾಬ್ ಇರ್ಬೋದು, ಕೇಕ್ ಬ್ರೋ ಅಂತ, ರಾಸ್ ಅಥವಾ ಅಬರ್ಡ್, ಏವಿಯನ್ 34 ಅನ್ನೋದು, ಇಂತೂ ಇನ್ನೂ ಬೇಕಾದಷ್ಟು ಇದಾವೆ. ಇದನ್ನ ಒಬ್ಬ ಸಾಮಾನ್ಯ ಒಬ್ಬ ಮಹಿಳೆಯವರು ಏನ್ ಮಾಡಬೇಕು ಅಂದ್ರೆ, ಕೋಳಿ ಸಾಗಾಣಿಕೆಯಿಂದ ಅವರು ಲಾಭ ಹೇಗೆ ಪಡಿಬಹುದು ಅಂತಂದ್ರೆ, ಒಂದು ಕೋಳಿ ಸಾಗಾಣಿಕೆ ಮಾಡೋ ಸಮಯದಲ್ಲೇನೆ ಆ ಒಂದು ಏರಿಯಾದಲ್ಲಿ ಆ ಒಂದು ಪ್ರದೇಶದಲ್ಲಿ ಅವರು ಒಂದು ಕೋಳಿ ಅಂಗಡಿ ಮಾಡೋದು ಬಾರಿ ಉತ್ತಮ ಅಂತ ನನ್ನ ಅನಿಸಿಕೆ. ಹೇಗೆ ಅಂದ್ರೆ, ಒಂದು ಕೋಳಿ ಸಾಕಿದ್ರೆ ಅವರು ದಿನದ ಮರಿಯಿಂದ ಹಿಡಿದು ಅವರು 35-40 ದಿವಸದೊಳಗಡೆ ಅದು 4 kg ಆಹಾರ ತಿಂದು 8 liter ನೀರು ಕುಡಿದು ಅದಕ್ಕೆ ನಾವು ಕೊಡಬೇಕಾದಂತ ನೀರಾಗಿರ್ಬೋದು, ವಿದ್ಯುಚ್ಛಕ್ತಿ ಇರ್ಬೋದು ಅಥವಾ ಅದಕ್ಕೆ ಆಹಾರ ಇರ್ಬೋದು, ಇವೆಲ್ಲ ಸೇರಿ 45-50 rupees ಬರುತ್ತದೆ. ಇದು ಈ ಇದು ಇಷ್ಟಕ್ಕೆ ನಾನು ಏನು 4 kg ಆಹಾರ ತಿಂದು 8 liter ನೀರು ಕುಡಿದು ಸುಮಾರು 38-45 ದಿವಸದೊಳಗಡೆ 2-2.5 kg ಮಾಂಸ ಬರ್ತದೆ. ಕೋಳಿ ಅಂಗಡಿ ಮಾಡಲಿಲ್ಲ ಅಂದ್ರೆ ಯಾರೋ ಒಬ್ಬ ಕಮಿಷನ್ ಏಜೆಂಟ್ ಬರ್ತಾನೆ, ಅವನಿಗೆ ಕೊಡೋದ್ರಿಂದ ಕಡಿಮೆ ಲಾಭದಾಯಕ ಆಗುತ್ತೆ. ಈಗ ಕೋಳಿ ಉದ್ಯಮ ಎಮ್ಮ ಮಾಡ್ತಾ ಇರಬೇಕಾದ್ರೆ ಅದೇ ಇದರಲ್ಲೇ ಒಂದು ಅಂಗಡಿ ಮಾಡಬೇಕು ಅನ್ನೋ ಉದ್ದೇಶ ಹೆಚ್ಚು ಲಾಭ ಗಳಿಸ್ತಾಳೆ ಅನ್ನೋ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಇನ್ನ ಈ ಮಾಂಸಕ್ಕಾಗಿ ಇವರು ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಯಾವ್ಯಾವ ತಳಿಗಳು ಬಳಸ್ಕೋಬಹುದು ಅಂತೀರಿ? ಕಾಬ್ ಅಂತ ಬರುತ್ತೆ, ಕೇಕ್ ಬ್ರೋ ಅಂತ ಬರುತ್ತೆ, ರಾಸ್ ಅಂತ, ಹಬರ್ಡ್, ಏವಿಯನ್ 34, ಇನ್ನು ಮುಂತಾದವಿದೆ. ಇದರಲ್ಲಿ ಯಾವ್ದಾದ್ರು ಒಂದನ್ನ ಅವರು ಹೊರಗಡೆಯಿಂದ ಪರ್ಚೇಸ್ ಮಾಡಿ ಅಂದ್ರೆ ಕೊಂಡ್ಕೊಂಡು ಅದನ್ನ ಬೆಳೆಸಬಹುದು ಅವರು. ಅಂದ್ರೆ ಇದಕ್ಕೆ ಸಾಕಾಣಿಕೆ ಮಾಡೋದಕ್ಕೆ ನಾವು ವಸತಿ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ. ಹೌದೌದು. ಆ ಮನೆ ಹೇಗಿರ್ಬೇಕಾಗತ್ತೆ ಅಂತ? ಸಾಮಾನ್ಯವಾಗಿ ಕೋಳಿಗಳಿಗೆ ಮಳೆ, ಗಾಳಿ, ಬಿಸಿಲು, ವನ್ಯಜೀವಿಗಳಾದ ಹಾವು ಆಗಲಿ, ಹೆಗ್ಗಣ ಆಗಲಿ, ನಾಯಿಗಳಾಗಲಿ, ಇದರಿಂದ ತೊಂದರೆ, ಕಳ್ಳರ ಕಾಕರಿಂದ ರಕ್ಷಣೆ ನೀಡೋದಕ್ಕೆ ಸೂಕ್ತ ಮನೆ ಕಟ್ಟೋದು ಅವಶ್ಯಕತೆ. ಆದ್ದರಿಂದ ಕೋಳಿಗೆ ಸಾಮಾನ್ಯವಾಗಿ ಗರಿಷ್ಠ ಉತ್ಪಾದನೆಗೆ ಅನುಕೂಲವಾದಂಥ ನಿರ್ಮಲವಾದಂಥ ವಾತಾವರಣ ಕಲಿಸಬೇಕಾದ್ದು, ಉತ್ತಮವಾದ ಮನೆ ನಿರ್ಮಿಸಬೇಕಾದ್ದು ನಮ್ಮ ಕರ್ತವ್ಯ. ಸಾಮಾನ್ಯವಾಗಿ ಮನೆ ಕಟ್ಟಬೇಕಾದ್ರೆ ಒಂದು ಪ್ರದೇಶದ ಆಯ್ಕೆ ಮಾಡ್ಕೋಬೇಕು. ಹೇಗೆ ಅಂದರೆ, ಸಾಮಾನ್ಯವಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋಂಥ ಸ್ಥಳ ಎತ್ತರವಾದ ಪ್ರದೇಶದಲ್ಲಿ ಇರಬೇಕು, ಮುಖ್ಯ ರಸ್ತೆಗೆ ಹತ್ತಿರದಲ್ಲಿರಬೇಕು. ಕೋಳಿ ಮನೆ ವಾಸದ ಮನೆಗಿಂತ ಅತಿ ದೂರದಲ್ಲೂ ಇರಬಾರ್ದು, ಅತಿ ಹತ್ತಿರದಲ್ಲೂ ಇರಬಾರ್ದು. ದೂರ ಆದರೆ ಕಳ್ಳಕಾಕರ ಭೀತಿ, ಅನ್ಯಜೀವಿಗಳು ಅದನ್ನು ತಿನ್ಬಿಡ್ತವೆ ಅಂತದ್ದು. ಎರಡನೇದು ಹತ್ರ ಇದ್ರೂ ಅದರಿಂದ ಕೆಟ್ಟ ವಾಸನೆ, ಕೋಳಿ ಮನೆ ಅಂದರೆ ಸಾಮಾನ್ಯವಾಗಿ ಕೆಟ್ಟ ವಾಸನೆ ಇರ್ತದೆ, ಅದರಿಂದ ಕೆಲವು ಸಾಂಕ್ರಾಮಿಕ ರೋಗಗಳು ಮನುಷ್ಯನಿಗೆ ಹರಡೋದ್ರಿಂದ ತುಂಬ ಅತಿ ದೂರದಲ್ಲೂ ಇರಬಾರ್ದು, ತುಂಬ ಹತ್ತಿರದಲ್ಲೂ ಇರಬಾರ್ದು. ಆ ಥರ ಒಂದು ಪ್ರದೇಶ ಮಾಡ್ಕೊಬೇಕು. ಕೋಳಿ ಮನೆ ಉದ್ದ ಸಾಮಾನ್ಯವಾಗಿ ಪೂರ್ವ ಪಶ್ಚಿಮ ಎಷ್ಟು ಬೇಕಾದರೂ ಇರ್ಬೋದು, ಅಂದರೆ ಅದರ ಅನುಗುಣವಾಗಿ ಕೋಳಿ ಸಂಖ್ಯೆ ಅನುಗುಣವಾಗಿ ಎಷ್ಟು ಉದ್ದ ಬೇಕಾದ್ರೂ ಪೂರ್ವ ಪಶ್ಚಿಮ ಇರ್ಬೋದು. ಆದರೆ ಉತ್ತರ ದಕ್ಷಿಣ ಮಾತ್ರ 30 degrees ಹೆಚ್ಚಾಗಿರಬಾರ್ದು. ಕೋಳಿ ಮನೆ ಸಾಮಾನ್ಯವಾಗಿ ಕಟ್ಟಿದಾಗ ಮಧ್ಯದಲ್ಲಿ 10-12 feet ಇರಬೇಕು, ಪಕ್ಕದಲ್ಲಿ 6-7 feet ಎತ್ತರ ಇರಬೇಕು. ಮೇಲ್ಛಾವಣಿಗೆ ಸಾಮಾನ್ಯವಾಗಿ ಕೆಲವರು ತೆಂಗಿನ ಗರಿ ಯೂಸ್ ಮಾಡ್ತಾರೆ, ಕೆಲವರು ಹೆಂಚು ಹಾಕ್ತಾರೆ, ಕೆಲವರು ಕಬ್ಬಿಣದ ತಗಡುಗಳನ್ನ ಹಾಕ್ತಾರೆ, ಕೆಲವರು ಹ್ಯಾಸ್ಬೆಸ್ಟ ಸೀಟ್ಗಳು ಹಾಕಿ ಬಳಸ್ಬೋದು. ಮಳೆ ಎರಚಲು ಮನೆ ಒಳಗಡೆ ಬರ್ದಿದ್ದಂಗೆ 2-2.5 feet ಮೇಲ್ಛಾವಣಿಗೆ ಹೊರಚಾಚಂಗೆ ಇರಬೇಕು. ಆದರೆ ಬಾಗಿಲು ಮಾತ್ರ ಪೂರ್ವ ಪಶ್ಚಿಮದಲ್ಲಿ ಯಾವಾಗ ಎಲ್ಲಾದರೂ ಇಡ್ಬೋದು, 6 feet ಉದ್ದ 2.5 feet ಅಗಲ ಇಡಬೇಕು. ಕೋಳಿ ಮನೆನ ನೆಲನ ಸಾಮಾನ್ಯವಾಗಿ ಕಾಂಕ್ರೀಟ್ ಇಂದನೇ ಮಾಡಿರಬೇಕು. ಮಾಂಸದ ಕೋಳಿಗಳಿಗೆ ನೆಲದಿಂದ 1-2 feet ಇಟ್ಟಿಗೆಯಿಂದ ಕಟ್ಟಿ ಉಳಿದ ಭಾಗನ ತಂತಿ ಜಾಲರಿಯಿಂದ ಕಟ್ಟಿದ್ರೆ ಗಾಳಿ ಬೆಳಕು ಚೆನ್ನಾಗಾಗುತ್ತೆ, ಚೆನ್ನಾಗಿ ಸರಾಗವಾಗಿ ಬರೋದಕ್ಕೆ ಸಹಾಯ ಆಗುತ್ತೆ. ಕೋಳಿ ಮನೆ ಅಂದ್ರೆ ಸಾಮಾನ್ಯವಾಗಿ ಅಮೋನಿಯಾ, ನಾನು ಆವಾಗಲೇ ಹೇಳಿದಂಗೆ ಅಮೋನಿಯಾ ಗ್ಯಾಸಿಂದ ವಾಸನೆ ಜಾಸ್ತಿ ಬರ್ತದೆ. ಇದು ಒಂದು ತಂತಿ ಬೇಲಿ ಕಟ್ಟೋದ್ರಿಂದ ಸಹ ಇದು ಕೋಳಿ ಮನೆಗೆ ಅಮೋನಿಯಾ ಅನಿಲವನ್ನ ಕಡಿಮೆ ಮಾಡಬಹುದು. ಅದರಿಂದ ಗಾಳಿ ಹೊರಗಡೆ ಹೋಗಿ ಬರೋದಕ್ಕೆ ಸರಾಗವಾಗಿ ಸಹಾಯ ಆಗ್ತದೆ. ಒಂದು ಕೋಳಿ ಮನೆಗೆ ಉತ್ತಮವಾದ ಸಿಹಿ ನೀರು ಮತ್ತು ವಿದ್ಯುಚ್ಛಕ್ತಿ ಸಂಪರ್ಕ ಇರಬೇಕು. ಕೋಳಿ ಮನೆ ಕೆಲಸಗಾರ ಓಡಾಡೋದಕ್ಕಾಗಲಿ 1-2 feet ಜಾಗ ಇರಬೇಕು. ಯಾಕಂದ್ರೆ ಅವನು ನೀರು ಹಾಕೋದಕ್ಕೆ ಮತ್ತೆ ಕೆಲಸ ಮಾಡೋದಕ್ಕೆ ಓಡಾಡೋದಕ್ಕೆ ಅನುಕೂಲ ಆಗಿರಬೇಕು. ಈ ತರ ಮನೆ ಕಟ್ಟಿದ್ರೆ ಅನುಕೂಲ, ಒಳ್ಳೇದು. ಇನ್ನು ಸಾಕಾಣಿಕೆ ಪದ್ಧತಿಗಳು ಯಾವ್ಯಾವ ಅಂತೀರ ಕೋಳಿ ಸಾಕಾಣಿಕೆಯಲ್ಲಿ? ಕೋಳಿ ಸಾಕಾಣಿಕೆ ಪದ್ಧತಿ ಅಂದ್ರೆ ಬಯಲುಸೀಮೆ ಪದ್ಧತಿ ಇರ್ಬೋದು ಅಥವಾ ಮನೆ ಪದ್ಧತಿ ಅಂತ ಎರಡು ಹೇಳ್ತಾರೆ. ಈ ಬಯಲುಸೀಮೆ ಪದ್ಧತಿಯಲ್ಲಿ 15-20 ಕೋಳಿಗಳನ್ನ ಹಳ್ಳಿಯಲ್ಲಿ ಬಯಲ್ ಮೇಲೆ ಸಾಕೋದ್ರಿಂದ ಇದಕ್ಕೆ ಬಯಲು ಪದ್ಧತಿ ಅಂತ ಕರೀತಾರೆ. ಇದು ಬ್ರಾಯ್ಲರ್ ತಳಿಗಳನ್ನ ಇಲ್ಲಿ ಸಾಕಬಹುದು? ಬ್ರಾಯ್ಲರ್ ಸಾಕಬಹುದು. ಬ್ರಾಯ್ಲರ್ ಸಾಕೋದ್ರಿಂದ ಹೊರಗಡೆ ಬಯಲುಸೀಮೆ ಪದ್ಧತಿಯಲ್ಲಿ ಸಾಕೋದ್ರೆ ಅಷ್ಟು ಒಳ್ಳೇದಲ್ಲ, ಸಮಂಜಸ ಅಲ್ಲ, ಲಾಭದಾಯಕ ಅಲ್ಲ. ಏನಾದ್ರೂ ನಾಟಿ ಕೋಳಿ ಆಗಿರ್ಬೋದು, ಗಿರಿರಾಜ ಕೋಳಿ ಆಗಿರ್ಬೋದು, ಅಥವಾ ಬೇರೆ ತಳಿಗಳಿಂದ ನಾವು ಬಯಲುಸೀಮೆ ಪದ್ಧತಿಯಲ್ಲಿ ಸಾಕಬಹುದು. ಆದ್ರೆ ಈ ಬ್ರಾಯ್ಲರ್ ಅನ್ನ ನಾವು ಮನೆ ಪದ್ಧತಿಯಲ್ಲಿ ಸಾಕೋದ್ರಿಂದ ಹೆಚ್ಚು ಲಾಭದಾಯಕವಾಗೈತೆ ಅಂತ. ಅಂದ್ರೆ ಈ ಮನೆ ಪದ್ಧತಿಯಲ್ಲಿ ಯಾವ್ಯಾವ ಪದ್ಧತಿಗಳಿದಾವೆ? ಈಗ ಮನೆ ಪದ್ಧತಿಯಲ್ಲಿ ಎರಡು ವಿಧ, ಒಂದು ದಪ್ಸತ್ತೆ ಪದ್ಧತಿ ಅಂತ, ಒಂದು ಪಂಜರದ ಪದ್ಧತಿ ಅಂತ. ದಪ್ಸತ್ತೆ ಪದ್ಧತಿಯಲ್ಲಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಡೀಪ್ ಲಿಟ್ಟರ್ ಅಂತಾರೆ. ಅದಕ್ಕೆ ಮಾಂಸ ಮತ್ತು ಮೊಟ್ಟೆ ಕೋಳಿ ಎರಡನ್ನೂ ಸಾಕಾಣಿಕೆ ಮಾಡಬಹುದು. ಈ ದಪ್ಪಸತ್ತೆ ಪದ್ಧತಿ ಅಂತ ಅಂದ್ರೆ ಏನು ಅಂದ್ರೆ, ಕೋಳಿ ಮನೆಯಲ್ಲಿ ಸುಮಾರು 3-9 ಇಂಚು ಅಗಲ ದಪ್ಪಸತ್ತೆ ವಸ್ತುನ ಹರಡೋದ್ರಿಂದ ಇದಕ್ಕೆ ದಪ್ಪಸತ್ತೆ ಪದ್ಧತಿ ಅಂತಾರೆ. ಅದು ವಿಸರ್ಜಿಸುವಂತ ಇಕ್ಕೆಯಲ್ಲಿ ತೇವಾಂಶ ಹೀರ್ಕೊಂಡು ಕೋಳಿ ಮನೆ ಒಣಗಿದ ಸ್ಥಿತಿಯಲ್ಲಿ ಇರೋದಕ್ಕೆ ಇಲ್ಲಿ ಸಹಾಯ ಮಾಡ್ತದೆ. ದಪ್ಪಸತ್ತೆ ಶಾಖನ ತಡೆಯಲು ಸಹಾಯ ಮಾಡ್ತದೆ. ಇದು ಕೋಳಿಗಳಿಗೆ ವಿಶೇಷವಾಗಿ B12 ಅನ್ನುವ ಜೀವಸತ್ವವನ್ನು ಒದಗಿಸ್ತದೆ. ಮಾಂಸದ ಕೋಳಿಗಳಿಗೆ ಮೆತ್ತನೆ ಹಾಸಿಗೆ ಅಂತ ಇರ್ತದೆ. ಈ ದಪ್ಪಸತ್ತೆನ ಕೊನೆಗೆ ಕೋಳಿ ಗೊಬ್ಬರವಾಗಿ ಉಪಯೋಗಿಸ್ತಾರೆ. ಈ ದಪ್ಪಸತ್ತೆ ವಸ್ತುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಭತ್ತದ ಒಟ್ಟು, ಗೋಧಿ ಒಟ್ಟು, ಮರದ ಪುಡಿ, ಒಣ ಎಲೆಗಳು, ಕಬ್ಬಿನ ಸಿಪ್ಪೆ, ನೆಲಗಡಲೆಕಾಯಿ ಸಿಪ್ಪೆ ಮುಂತಾದನ್ನು ನಾವು ಇದು ಮಾಡಬಹುದು. ಸರಾಸರಿ 2 ಕೆಜಿ ತೂಕ ಇರುವಂತ 1,000 ಕೋಳಿಗಳಿಗೆ ಒಂದು ವರ್ಷಕ್ಕೆ 25-30 ಟನ್ ಗೊಬ್ಬರ ಬರ್ತದೆ. ಈ ಗೊಬ್ಬರನ ನಾವು ವ್ಯವಸಾಯಕ್ಕೆ ಉಪಯೋಗಿಸಬಹುದು. ಇದು ಕೊಟ್ಟಿಗೆ ಗೊಬ್ಬರಕ್ಕಿಂತ 3 ಪಟ್ಟಷ್ಟು ಶಕ್ತಿಯುತವಾಗಿರ್ತದೆ, ಫಲವತ್ತಾಗಿರುತ್ತದೆ. ಇನ್ನು ಪಂಜರ ಪದ್ಧತಿಯನ್ನು ನಾವು ಈ ಬ್ರಾಯ್ಲರ್ ಕೋಳಿಗೆ ಬಳಸ್ಕೊಳ್ಳೋಕ್ಕಾಗಲ್ಲ. ಪಂಜರದ ಪದ್ಧತಿ ಬರೀ ಮೊಟ್ಟೆ ಕೋಳಿ ಮಾತ್ರ ಇದ್ಬಾರ್ದು. ಅದರಲ್ಲೂ ಅನುಕೂಲಗಳು ಮತ್ತು ಅನಾನುಕೂಲಗಳು ಜಾಸ್ತಿ ಇದೆ. ಕೋಳಿಗಳಿಗೆ ಪಂಜರದ ಪದ್ಧತಿಯಲ್ಲಿ ಮೊಟ್ಟೆ ಕೋಳಿ ಸಾಮಾನ್ಯವಾಗಿ ಸಾಕ್ತಾರೆ. ಮೊಟ್ಟೆ ಇಟ್ಟಾಗ ಇಳಿಜಾರಲ್ಲಿ ಬರೋವಾಗ ಒಡೆದೋಗೋ ಚಾನ್ಸಸ್ ಉಂಟು. ಆಮೇಲೆ ಕೋಳಿಗಳು ಓಡಾಡುವಾಗ ಅದಕ್ಕೆ ಕಾಲುಗಳಿಗೆ ಊನದಂತ ಮತ್ತೆ ಹೆಚ್ಚು ನಮಗೆ ಬಂಡವಾಳ ಬೇಕಾಗುತ್ತೆ, ಬಂಡವಾಳ ಜಾಸ್ತಿ ಬೇಕಾಗ್ತದೆ. ಆಮೇಲೆ ಅನುಕೂಲ ಅನಾನುಕೂಲ ಎರಡು ಹೇಳದ್ನಲ್ಲ. ಅನುಕೂಲ ಏನಂತಂದ್ರೆ ಅದಕ್ಕೆ ಆಹಾರ ಕಡಿಮೆ ಪೋಲಾಗ್ತದೆ, ವೇಸ್ಟ್ ಆಗೋದಿಲ್ಲ ಜಾಸ್ತಿ, ಅದೊಂದು. ಮತ್ತೆ ಕಾಲುಗಳು ಕುಂಟಾಗೋದು ಜಾಸ್ತಿ ಕೋಳಿಗಳಿಗೆ, ಅದಕ್ಕೋಸ್ಕರ ಪಂಜರದ ಪದ್ಧತಿಯಲ್ಲಿ ಸ್ವಲ್ಪ ಕೋಳಿನ ಕಡಿಮೆ ಸಾಕ್ತಾರೆ. ಇನ್ನು ನಾವು ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ, ಎಷ್ಟು ದಿನದ ಮರಿಗಳನ್ನ ಈ ಮಾಂಸದ ಕೋಳಿ ಸಾಕಾಣಿಕೆಗೆ ತರಬೇಕಾಗುತ್ತೆ ಸರ್? ಕೋಳಿ ಒಂದು ದಿವಸದ ಮರಿನ ಕೋಳಿ ಮನೆಗೆ ತರುವ ಮುನ್ನ ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕಾಗ್ತದೆ. ಹಿಂದಿನ ತಂಡದ ಕೋಳಿಗೆ ಹಾಕಿರುವಂತ ದಪ್ಪಸತ್ತೆ ನಾನು ಹೇಳದ್ನಲ್ಲ, ಅದನ್ನ ದೂರ ಸಾಗಿಸ್ಬೇಕು. ನೆಲನ ಆಂಟಿಸೆಪ್ಟಿಕ್ ಲೋಷನ್ನು ಅಂತಂದ್ರೆ ಸೋಂಕು ನಿವಾರಕ ದ್ರಾವಣ ಅಂತಾರೆ ಕನ್ನಡದಲ್ಲಿ, ಕೆಲವು ಗಂಟೆಗಳ ಕಾಲ ಅದನ್ನು ನೆನೆಸಿ, ಸಪೋಸ್ ಎಕ್ಸಾಂಪಲ್ ವಾಷಿಂಗ್ ಸೋಡಾ ಇರ್ಬೋದು, ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು, ನುವಾನು, ಬೂಟೆಕ್ಸ್ ಕೆಲವು ಎಲ್ಲ ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಅಂತದ್ದು ತಗೊಂಬಂದು ನೀರಲ್ಲಿ ಸುಮಾರು ಗಂಟೆಗಳು ನೆನೆಸ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ನಾನು ಹೇಳ್ದಂಗೆ ತಂತಿ ಜಾಲರ ಹಿಡಿದು ಮನೆಯ ಒಳಗಡೆ ಹೊರಗಡೆ ಎಲ್ಲಾನು ಈ ಆಂಟಿಸೆಪ್ಟಿಕ್ ಲೋಷನ್ ನಿಂದ ಸ್ಪ್ರೇ ಮಾಡಬೇಕು. ಈ ಮನೆನ ಕಂಪ್ಲೀಟ್ ಸ್ವಚ್ಛ ಮಾಡಿ ನೆಲನ ಚೆನ್ನಾಗಿ ಒಣಗೋದಕ್ಕೆ ಬಿಡಬೇಕು. ಕೋಳಿ ಮನೆ ಹೊರಗಡೆ 2.5 ಅಡಿ ಉದ್ದ, 2.5 ಅಡಿ ಅಗಲ, 2 ಇಂಚು ಹಳ ಮಾಡಿ ಸೋಂಕು ನಿವಾರಕ ಔಷಧಿಯನ್ನು ನೀರಿನಲ್ಲಿ ಬೆರೆಸಿ ಕೋಳಿ ಮನೆಗೆ ಹೋಗೋರು ಬರೋರಿಗೆ ಬೂಟ್ ಆಗಲಿ ಚಪ್ಪಲಿ ಆಗಲಿ ಅದರಲ್ಲಿ ಅದ್ಕೊಂಡು ಒಳಗಡೆ ಹೋದ್ರೆ ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳನ್ನ ಮನುಷ್ಯರಿಂದ ಕೋಳಿಗಳಿಗೆ ಹರಡೋದನ್ನು ತಪ್ಪಿಸಬಹುದು. ಈ ಕೋಳಿ ಮನೆ ಗೋಡೆಗೆ ಸುಣ್ಣನ ಬೆಳಿಬೇಕು ಹೊಸದಾಗಿ ತಗೊಂಬಂದಾಗ. ನೆಲಕ್ಕೆ ಸುಮಾರು ನಾನು ಆವಾಗಲೇ ಹೇಳಿದಂಗೆ 3-9 ಇಂಚು ದಪ್ಪಸತ್ತೆಯನ್ನು ಹರಡಿ ಅದರ ಮೇಲೆ ದಿನಪತ್ರಿಕೆ ಹಾಕಿ ಅದರ ಮೇಲೆ ಕೋಳಿ ಮೇವನ್ನು ಹಾಕಬೇಕು. ಇದಕ್ಕೆಲ್ಲಕ್ಕೂ ಇಂಪಾರ್ಟೆಂಟ್ ಅಂದ್ರೆ ಕೃತಕ ಕಾವು ಕೊಡೋದಕ್ಕೆ ಬಿಸಿ ಬುಟ್ಟಿಗಳನ್ನ ಅಳವರಿಸಬೇಕು. ಇದಕ್ಕೆ ಬ್ರೂಡರ್ ಅಂತ ಹೆಸರು ಕರೀತಾರೆ. ಈ ಬುಟ್ಟಿಗಳು, ಈ ಬಲ್ಬ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯೋ ಇಲ್ಲೋ ಅನ್ನೋದನ್ನ ಖಾತ್ರಿಪಡಿಸ್ಕೊಬೇಕು. ಮರಿಗಳಿಗೆ 4 ವಾರದವರೆಗೂ ಕೃತಕ ಶಾಖ ಕೊಡಬೇಕಾಗ್ತದೆ. ಕೋಳಿ ಮನೆ ಈ ಬ್ರೂಡರ್ಗಳನ್ನ 2.5 ಅಡಿ ಮೇಲೆ ಇರುವಂತೆ ಕಟ್ಟಬೇಕು, ನೋಡ್ಕೊಬೇಕು ನಾವು. ಒಂದು ದಿನದ ಮರಿಗಳಿಗೆ ರಕ್ಷಣೆ ಮತ್ತು ಪಾಲನೆ ಹೆಚ್ಚು ಅವಶ್ಯಕತೆ. ಇವುಗಳಿಗೆ ಅಗತ್ಯವಾಗಿರುವಂತಹ ಬೆಚ್ಚಿನ ವಾತಾವರಣ ಕಲ್ಪಿಸಬೇಕು. 250 ಕೋಳಿ ಮರಿಗಳಿಗೆ 60 ವಾಲ್ಟ್ಸ್ 4 ಬಲ್ಬ್ಗಳನ್ನ ಅಳವಡಿಸಿದ್ರೆ ಸಾಕು. ಈ ಒಂದು ಈ ಕೃತಕ ಶಾಖನ ಏನ್ ಕೊಡಬಹುದು ಅಂದ್ರೆ, ಮೊದಲನೇ ವಾರ 95 ಡಿಗ್ರಿ ಫ್ಯಾರನ್ ಇಟ್ ಕೊಡಬೇಕು, ಎರಡನೇ ವಾರ 90 ಡಿಗ್ರಿ ಫ್ಯಾರನ್ ಇಟ್ ಕೊಡಬೇಕು, ಮೂರನೇ ವಾರ 85 ಡಿಗ್ರಿ ಫ್ಯಾರನ್ ಇಟ್ ಕೊಡಬೇಕು, ನಾಲ್ಕನೇ ವಾರ 80 ಡಿಗ್ರಿ. ಅಂದ್ರೆ ಒಂದೊಂದು ವಾರಕ್ಕೆ 5-5 ಡಿಗ್ರಿ ಫ್ಯಾರನ್ ಇಟ್ ಕಡಿಮೆ ಮಾಡ್ಕೊಂತ ಹೋದ್ರೆ ಮಾಂಸದ ಕೋಳಿಗಳು ಮರಿಗಳು ಮನೆಗೆ ತಂದ ತಕ್ಷಣ ಸುಮಾರು 2-3 ಗಂಟೆ ಮೇವು ಕೊಡಬಾರದು. ಅದನ್ನ ಏನ್ ಮಾಡಬೇಕು ಅಂದ್ರೆ, ನೀರಿನಲ್ಲಿ ಎಲೆಕ್ಟ್ರಾಲೈಟ್ಸ್ ಅಥವಾ ಸಕ್ಕರೆ ಬೆರೆಸಿದ ನೀರನ್ನ ಅದಕ್ಕೆ ಕೊಡೋದ್ರಿಂದ ಅದಕ್ಕೆ ಶಕ್ತಿಯುತವಾಗ್ತದೆ. 2-3 ಗಂಟೆ ನಂತರ ನಿರಂತರವಾಗಿ ಹಗಲು ಇರುಳು ಆಹಾರ ಸಿಗುವಂತೆ ನೋಡ್ಕೊಬೇಕು ನಾವು. ಯಾಕೆ ಅಂತಂದ್ರೆ 3-5 ದಿನಗಳಲ್ಲಿ ನೀರಿನಲ್ಲಿ ರೋಗ ನಿರೋಧಕ ಶಕ್ತಿನ ಔಷಧಿನ ಬೆರೆಸಿ ಕೊಡೋದ್ರಿಂದ ಕೆಲವು ರೋಗಗಳನ್ನ ತಡೆಗಟ್ಟಬಹುದು. ಲಿಟರ್ ಮೊದಲನೇ ವಾರದಿಂದ ಆರಂಭಿಸಿ ಕಾಲಕಾಲಕ್ಕೂ ತಿರುಗಿಸಾಕ್ಬೇಕು. ಲಿಟರ್ ಒಣಗಿದ ಸುಸ್ಥಿತಿಯಲ್ಲಿ ಇರಬೇಕು. ರಾತ್ರಿ ವೇಳೆ ಕೋಳಿ ಮರಿಗಳಿಗೆ ಮೇವು ತಿನ್ನಲು ಸಾಕಷ್ಟು ಬೆಳಕಿನ ಸೌಲಭ್ಯ ಇರಬೇಕು. ಯಾಕೆಂದ್ರೆ ಬೆಳಕು ಇರಲಿಲ್ಲ ಅಂತಂದ್ರೆ ಕೋಳಿಗಳಿಗೆ ಅದು ಮೇವು ತಿನ್ನೋದಕ್ಕೆ ಸಾಧ್ಯವಾಗೋದಿಲ್ಲ. ಮಾಂಸದ ಕೋಳಿಗಳಿಗೆ ಸಪೋಸ್ ನಾವು 38 ದಿನ ಅಥವಾ 40 ದಿವಸಕ್ಕೆ 2-2.5 ಕೆಜಿ ತೂಕ ಬರುವಂತ ಕೋಳಿಗಳಿಗೆ ದಿನಕ್ಕೆ 3 ಬಾರಿ ಸಮತೋಲನವಾದ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್ ಕೊಡಬೇಕು. ಅಂದ್ರೆ ಸಮತೋಲನ ಆಹಾರದಲ್ಲಿ ಏನೇನು ಇರಬೇಕಾಗುತ್ತೆ? ಅದರಲ್ಲಿ 20-23% ನೈಟ್ರೋಜನ್ ಇರಬೇಕು, ಸಾರಜನಕ ಇರಬೇಕು, ಮತ್ತೆ 2800-2900 ಕಿಲೋ ಕ್ಯಾಲರಿ ಶಕ್ತಿ ಇರುವಂತ ಕೋಳಿ ಮೇವುಗಳನ್ನ ಒದಗಿಸ್ಬೇಕು. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ, ಮೊದಲು 20 ದಿವಸ ಅದಕ್ಕೆ ಬ್ರಾಯ್ಲರ್ ಸ್ಟಾರ್ಟರ್ ಅಂತ ಮೇವು ಕೊಡ್ತೀವಿ, ಪ್ರಾರಂಭಿಕ ಆಹಾರ ಮತ್ತೆ ಬ್ರಾಯ್ಲರ್ ಫಿನಿಷರ್ ಅಂತ ಕೊಡ್ತೀವಿ, ಮುಗಿಸುವಂತ ಆಹಾರ. ಅದರಲ್ಲಿ ಅಷ್ಟೇ 20% ಸಸಾರಜನಕ ಇರಬೇಕು, ಅಂದ್ರೆ ನೈಟ್ರೋಜನ್ ಇರಬೇಕು, ಪ್ರೋಟೀನ್. 2900 ಕಿಲೋ ಕ್ಯಾಲರಿ ಇರುವಂತ ಕೋಳಿ ಮೇವನ್ನ ನಾವು ಒದಗಿಸ್ಬೇಕು. ಏನಪ್ಪ ಅಂತಂದ್ರೆ 24 ಗಂಟೆನು ಸ್ವಚ್ಛವಾದ ತಣ್ಣನೆ ಸಿಹಿ ನೀರು ಕೊಡಬೇಕು, ಒದಗಿಸ್ಬೇಕು. ಯಾಕೆಂದ್ರೆ ನಾನು ಆವಾಗಲೇ ಹೇಳದಂಗೆ ಕೋಳಿಗಳು ಬ್ರಾಯ್ಲರ್ಸ್ ಈ ಒಂದು ಮಾಂಸದ ತಳಿಗಳು 4 ಕೆಜಿ ಆಹಾರ ತಿಂದು ಅದು 40 ದಿನದಲ್ಲಿ 8 ಲೀಟರ್ ನೀರು ಕುಡಿತದೆ. ಅಂದ್ರೆ ಯಥೇಚ್ಛವಾಗಿ ನಿರಂತರವಾಗಿ ನೀರು ರಾತ್ರಿ ಮೇವಾಗ್ಲಿ ಮತ್ತೆ ಅಧಿಕೃತ ಸಂಸ್ಥೆಯಿಂದ ತಯಾರಾಗಪಟ್ಟಂತ ಈ ಬ್ಯಾಲೆನ್ಸ್ಡ್ ಫುಡ್, ನಾನು ಹೇಳಿದೆ ಸಮತೋಲನ ಆಹಾರ ಮತ್ತೆ ನೀರು ಅದಕ್ಕೆ ಯಥೇಚ್ಛವಾಗಿ ಇರಬೇಕು. ಆಮೇಲೆ ಕಾಲಕಾಲಕ್ಕೆ ಸರಿಯಾಗಿ ಕೋಳಿಗಳು ರೋಗ ಬರದಿಂದಂಗೆ ಮುಂಜಾಗ್ರತೆ ಕ್ರಮ ವಹಿಸೋದು, ಲಸಿಕೆ ಹಾಕ್ಬೇಕು, ಮುಂಜಾಗ್ರತೆ ವಹಿಸಿ ಲಸಿಕೆ ಹಾಕ್ಬೇಕು. ನಾನು ಆವಾಗಲೇ ಹೇಳದಂಗೆ ಆಗಾಗ್ಗೆ ರೋಗ ನಿರೋಧಕ ಔಷಧಿನ ನೀರಲ್ಲಿ ಬೆರೆಸಿ ಅವಾಗ ಆಗಾಗ್ಗೆ ಕೊಡ್ತಾ ಇರಬೇಕು. ಮತ್ತೆ ಲಸಿಕೆಗಳನ್ನು ಹಾಕಿಸ್ಕೊಳ್ತಾ ಇರಬೇಕು, ಲಸಿಕೆನ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಸಾಂಕ್ರಾಮಿಕ ರೋಗ ಬರದಂಗೆ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆ ಹಾಕೋದು ಒಳ್ಳೇದು. ಅಂದ್ರೆ ಇವು 40 ದಿನದಲ್ಲಿ ಮಾರಾಟಕ್ಕೆ ತಯಾರಾಗ್ತದೆ. ಆ ಮಾರಾಟ 40 ದಿವಸದೊಳಗಡೆ ಇವ್ರು ಮಾರಾಟ ಮಾಡಿದ್ರೆ ಇವ್ರಿಗೆ ಒಳ್ಳೆ ಲಾಭದಾಯಕ ಬರ್ತದೆ, ಇಲ್ಲ ಅಂತಂದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ 38-45 ದಿನದ ಒಳಗಡೆ ಮಾರುಕಟ್ಟೆಗೆ ಈ ಮಾಂಸ ತಳಿಗಳನ್ನ ಕಳಿಸೋದ್ರಿಂದ ಈ ಗ್ರಾಮೀಣ ಮಹಿಳೆಯರಿಗೆ ಒಳ್ಳೆ ಲಾಭದಾಯಕವಾಗುತ್ತೆ ಅಂತ. ಅಂದ್ರೆ ಅವರು ತರಬೇತಿ ತಗೊಳ್ಳೋದು ಒಳ್ಳೇದು ಅಂತೀರಾ? ಖಂಡಿತವಾಗು ನಾವು ಪ್ರತಿ ತಿಂಗಳೂ ಸುಮಾರು 55-60 ಜನಕ್ಕೆ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ನಮ್ಮ ಹೆಸರುಘಟ್ಟ ರಾಜ್ಯ ತರಬೇತಿ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ನಾವು ಪ್ರತಿ ತಿಂಗಳೂ ತರಬೇತಿ ಕೊಡ್ತೀವಿ. 10 ದಿವಸ ತರಬೇತಿ ಕೊಟ್ಟು ಕೊನೆ ದಿವಸ ಪ್ರಮಾಣ ಇರಲಿ. ಈ ಒಂದು ತರಬೇತಿಯಲ್ಲಿ ಎಲ್ಲಾ ವಿಧವಾದ ಕೋಳಿಗಳು ರೋಗಗಳು ಮತ್ತು ನಿಯಂತ್ರಣ ಇರ್ಬೋದು, ಲಸಿಕೆ ಹಾಕೋದು ಯಾವ ತರ ಅಂತ, ಕೋಳಿ ಮನೆ ಯಾವ ತರ ಕಟ್ಟಬೇಕು ಅಂತ, ಅಲ್ಲಿ ಕೋಳಿ ಸಾಗಾಣಿಕೆ ಪದ್ಧತಿ ಮತ್ತೆ ಕೋಳಿ ನ್ಯೂಟ್ರಿಷನ್ ಫುಡ್ ಯಾವ ತರ ಕೊಡಬೇಕು ಅಂತ, ಮತ್ತೆ ಕೊಕ್ಕು ಕತ್ತರಿಸೋದು 15-10 ವಾರದೊಳಗಡೆ ಕೊಕ್ಕ ಕತ್ತರಿಸಬೇಕು, ಆ ಕೊಕ್ಕ ಕತ್ತರಿಸೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ, ಮತ್ತೆ ಕೋಳಿ ಆಹಾರ ಯಾವ ತರ ನೀಡಬೇಕು, ಎಲ್ಲದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತರಬೇತಿ ಕೊಡ್ತೀವಿ. ತರಬೇತಿ ಕೊಟ್ಟು ಕೊನೆ ದಿವಸ ಅವರಿಗೆ ಒಂದು ಪ್ರಮಾಣ ಪತ್ರನ ನಾವು ನಮ್ಮ ಮತ್ತೆ ಜಿಲ್ಲಾ ಮಟ್ಟದಲ್ಲೂ ಸಿಗಬಹುದಲ್ವೇ ತರಬೇತಿಗಳು? ಜಿಲ್ಲಾ ಮಟ್ಟದಲ್ಲಿ ಕಡಿಮೆ ಸರ್, ಈ ನಮ್ಮ ಹೆಸರುಘಟ್ಟದಲ್ಲೇ ನಾವು ಜಾಸ್ತಿ ಮಾಡ್ತಾ ಇರೋದು. ಸಾಮಾನ್ಯವಾಗಿ ನಾವು ರಾಜ್ಯ ಕುಕುಟ ಕ್ಷೇತ್ರದ ಹೆಸರುಘಟ್ಟದಲ್ಲೇ ನಾವು ತರಬೇತಿ ಕೊಡೋದು. ಆದ್ದರಿಂದ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಈ ಮಾಂಸದ ಕೋಳಿಗಳ ಒಂದು ಸಾಕಣೆ ಮತ್ತು ಅವುಗಳ ಪಾಲನೆ ಪೋಷಣೆ ಮತ್ತು ಇದರ ಒಂದು ಲಾಭದಾಯಕತೆ ಇದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡೋಣ ಅಂತಂದು ತಮ್ಮನ್ನು ಇಷ್ಟೆಲ್ಲ ಕೇಳಿದೆ. ಒಳ್ಳೆಯ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಮುನಿರಾಜ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಾಂಸದ ಕೋಳಿ ಸಾಕಣೆ ಈ ಕುರಿತು ಡಾಕ್ಟರ್ ಮುನಿರಾಜು ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿ.ಎಂ. ಜಗದೀಶ್. ಮುಂದೆ ಕೇಳೋಣ. ಅಡಿಕೆ ಬೆಳೆಯನ್ನು ಬಾಧಿಸುವ ರೋಗಗಳು ಈ ಕುರಿತು ಮಾಹಿತಿ. ಅಡಿಕೆ ಬೆಳೆಯನ್ನ ಹಲವಾರು ರೋಗಗಳು ಬಾಧಿಸ್ತವೆ. ಅದರಲ್ಲಿ ಕೊಳೆ ರೋಗ ಅಥವಾ ಮಹಾಲಿ ರೋಗ ಮಲೆನಾಡು ಮತ್ತು ತೀರ ಪ್ರದೇಶದಲ್ಲಿ ಪ್ರತಿ ವರ್ಷ ಹೆಚ್ಚಾಗಿ ಕಂಡುಬರುತ್ತೆ. 10-90% ಹಾನಿಯನ್ನು ಈ ಕೊಳೆ ರೋಗ ಉಂಟು ಮಾಡುತ್ತೆ. ಮಳೆಗಾಲದಲ್ಲಿ ಕಾಯಿಗಳ ತೊಟ್ಟುಗಳು ಕೊಳಿತವೆ. ನಿಧಾನವಾಗಿ ಇಡೀ ಕಾಯನ್ನು ಈ ರೋಗ ಆವರಿಸಿಕೊಳ್ಳುತ್ತೆ. ರೋಗ ಪೀಡಿತ ಕಾಯಿಗಳು ಬೂದು ಬಣ್ಣಕ್ಕೆ ತಿರುಗ್ತವೆ. ಆನಂತರ ಕಾಯಿಗಳು ಉದುರುತ್ತವೆ. ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಅಂದರೆ ಮಳೆಗಾಲದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಕೊಳೆ ರೋಗದ ನಿಯಂತ್ರಣಕ್ಕೆ ಈ ಕೊಳೆ ರೋಗ ಪೀಡಿತ ಒಣಗಿದ ಗೊನೆಗಳನ್ನು ಕಿತ್ತು ನಾಶಪಡಿಸಬೇಕಾಗುತ್ತೆ. ರೋಗ ತಗಲದಂಥ ಕಾಯಿ ಮತ್ತು ಮರದ ಬೇರೆ ಭಾಗಗಳನ್ನು ಒಟ್ಟುಗೂಡಿಸಿ ನಾಶ ಮಾಡಬೇಕು. ಮಳೆಗಾಲದ ಪ್ರಾರಂಭದಲ್ಲಿ ಪಾಲಿಥೀನ್ ಚೀಲಗಳನ್ನು ಅಡಿಕೆ ಗೊಂಚಲುಗಳಿಗೆ ಕಟ್ಟೋದ್ರಿಂದ ಈ ಕೊಳೆ ರೋಗವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಅಂದರೆ ಈ 60-75 cm ಅಗಲ ಇರುವಂತಹ 100 gauge ಒಂದು ಸಾಂದ್ರತೆಯ ಈ ಪಾಲಿಥೀನ್ ಚೀಲಗಳನ್ನು ನಾವು ಬಳಸ್ಕೋಬೇಕಾಗತ್ತೆ. ಸುಮಾರು 40-45 ದಿವಸಗಳ ಅಂತರದಲ್ಲಿ ಕನಿಷ್ಠ 2 ಸಾರಿ 1% ಬೋರ್ಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಮೊದಲನೇ ಸಿಂಪರಣೆಯನ್ನು ಮಳೆಗಾಲದ ಪ್ರಾರಂಭದಲ್ಲಿ ಮಾಡಬೇಕು. 2ನೇ ಸಿಂಪರಣೆಯನ್ನು ನಾವು ಜುಲೈ ತಿಂಗಳಲ್ಲಿ ಮಾಡಬೇಕಾಗತ್ತೆ. ಮಳೆಗಾಲ ಮುಂದುವರೆದ್ರೆ 3ನೇ ಸಿಂಪರಣೆಯನ್ನು ನಾವು ಅಕ್ಟೋಬರ್ ತಿಂಗಳಿನಲ್ಲಿ ಕೈಗೊಳ್ಳಬೇಕಾಗತ್ತೆ. ಸುಳಿ ಕೊಳೆಯುವ ರೋಗ ಕೂಡ ಅಡಿಕೆಯ ಮುಖ್ಯವಾದ ರೋಗ. ಇದು ಈ ಫೈಟಾಪ್ತರ ಅರಿಕೆ ಎನ್ನುವಂಥ ಒಂದು ಶಿಲೀಂಧ್ರದಿಂದ ಬರುತ್ತೆ. ಈ ಶಿಲೀಂಧ್ರ ಕೊಳೆ ರೋಗವನ್ನು ಕೂಡ ಉಂಟು ಮಾಡುತ್ತೆ. ಮುಖ್ಯವಾಗಿ ಸುಳಿ ಹಳದಿಯಾಗುತ್ತೆ. ಬೆಳೆಯುವಂಥ ಮೊಗ್ಗು ಮತ್ತು ಸುತ್ತಲಿನ ಮರಗಳ ಸುಳಿ ಕೊಳಿತವೆ. ಕೆಟ್ಟ ವಾಸನೆಯನ್ನು ಇವು ಬೀರ್ತವೆ. ಈ ಸುಳಿ ಕೊಳೆಯ ರೋಗದ ನಿಯಂತ್ರಣಕ್ಕೆ ನಾವು ಆ ರೋಗ ತಗಲದ ಭಾಗವನ್ನು ಸಂಪೂರ್ಣವಾಗಿ ತೆಗೆದು ಆ ಭಾಗಕ್ಕೆ 10% ಬೋರ್ಡೋ ಪೇಸ್ಟನ್ನು ಹಚ್ಚಬೇಕಾಗತ್ತೆ. ಸುತ್ತ ಇರುವಂಥ ಮರಗಳಿಗೆ 1% ಬೋರ್ಡೋ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಇದಕ್ಕೆ ಬದಲಾಗಿ ತಾಮ್ರದ ಆಕ್ಸಿಕ್ಲೋರೈಡನ್ನು ಪ್ರತಿ ಲೀಟರ್ ನೀರಿಗೆ 3 gram ಪ್ರಮಾಣದಲ್ಲಿ ಬೆರೆಸ್ಕೊಂಡು ದ್ರಾವಣವನ್ನು ಮಾಡಿಕೊಂಡು ನಾವು ಆ ಮಿಶ್ರಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಅಡಿಕೆಯ ಹಿಡಿಮುಂಡಿಗೆ ರೋಗ ಯಾವುದೇ ರೋಗಾಣುವಿನಿಂದ ಉಂಟಾಗೋದಿಲ್ಲ ಅಂತ ಕಂಡುಬಂದಿದೆ. ಮುಖ್ಯವಾಗಿ ಇದು ಶಾರೀರಿಕ ವ್ಯತ್ಯಾಸದಿಂದ ಉಂಟಾಗತ್ತೆ. ಸೂಕ್ತವಾದಂಥ ಮಣ್ಣು, ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಇಲ್ಲದೇ ಇರುವಂಥ ತೋಟದಲ್ಲಿ ಈ ಹಿಡಿಮುಂಡಿಗೆ ರೋಗದ ಬಾಧೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಇಂತಹ ತೋಟಗಳಲ್ಲಿ 25-40% ಮರಗಳು ಈ ಬಾಧೆಗೆ ತುತ್ತಾಗ್ತವೆ. ರೋಗಪೀಡಿತ ಗರಿಗಳು ಸಣ್ಣದಾಗಿ ತಿರುಚಿದಂತೆ ಕಂಡುಬರ್ತವೆ. ಈ ಸುಳಿ ಭಾಗದನ್ನು ನಾವು ಕಾಣಬಹುದು. ಗರಿಗಳು ಹಚ್ಚ ಹಸಿರಾಗಿರ್ತವೆ, ಸುಕ್ಕುಗಟ್ತವೆ. ಮರದ ಗೆಣ್ಣುಗಳ ಅಂತರ ಕಡಿಮೆ ಆಗುತ್ತೆ. ಹೂಗೊಂಚಲು ಮತ್ತು ಕಾಯಿಗಳ ಉತ್ಪಾದನೆ ಸಂಪೂರ್ಣವಾಗಿ ನಿಲ್ಲುತ್ತೆ. ಹಿಡಿಮುಂಡಿಗೆ ರೋಗದ ನಿಯಂತ್ರಣಕ್ಕೆ ನಾವು ಸೂಕ್ತವಾದ ಬಸಿಗಾಲುವೆಗಳ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಅಂದರೆ ಈ ಜೈವಿಕ ಅಸಮತೋಲನ ಮುಖ್ಯವಾಗಿ ಈ ಸಮಸ್ಯೆಗೆ ಕಾರಣ. ಆದ್ದರಿಂದ ನೀರು ಚೆನ್ನಾಗಿ ಬಸ್ತೋಗೋ ರೀತಿಯಲ್ಲಿ ಮಾಡಿಕೊಂಡು ಮಣ್ಣಿನ ಸುಸ್ಥಿತಿಯನ್ನು ಕಾಪಾಡ್ಕೋಬೇಕು. ಈ ಬಸಿಗಾಲುವೆಯನ್ನು 1-1.5 ಆಳಕ್ಕೆ ತಕ್ಕೋಬೇಕಾಗತ್ತೆ. ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ಮಾಡ್ಕೋಬೇಕು. ಸರಿಯಾದ ಮಣ್ಣಿನ ನಿರ್ವಹಣೆಯನ್ನು ಕೂಡ ನಾವು ಮಾಡ್ಕೊಳ್ಳೋದ್ರಿಂದ ಈ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಸ್ಥಳೀಯ ತಳಿಗಳನ್ನು ಈ ರೋಗ ಪೀಡಿತ ತೋಟಗಳಲ್ಲಿ ನಾವು ಬಳಸ್ಕೋಬೇಕಾಗತ್ತೆ. ಗೋಡು ಮಣ್ಣು ಕೊಡೋದನ್ನು ನಿಲ್ಲಿಸಬೇಕು. ಬುಡಭಾಗದಲ್ಲಿ ಮಣ್ಣನ್ನು ಸಡಿಲ ಮಾಡ್ಕೋಬೇಕಾಗತ್ತೆ. ಟ್ರ್ಯಾಕ್ಟರ್ ಉಳುಮೆಯನ್ನು ನಿಲ್ಲಿಸಬೇಕಾಗತ್ತೆ. ಮಿಶ್ರ ಬೆಳೆಯಾಗಿ ಕೋಕೋ ಅಥವಾ ಬಾಳೆಯನ್ನು ಬೆಳೆಯೋದು ಒಳ್ಳೆಯದು. ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಶಿಫಾರಸು ಮಾಡಿದ ರಂಜಕ ಮತ್ತು ಗೊಬ್ಬರವನ್ನು ಬಳಸಬೇಕಾಗತ್ತೆ. ಸಾರಜನಕ ಹೆಚ್ಚಾಗಿದ್ದರೆ 2 ವರ್ಷದ ಕಾಲ ಸಾರಜನಕ ಗೊಬ್ಬರವನ್ನು ನಿಲ್ಲಿಸೋದು ಒಳ್ಳೆಯದು. ಬೇಸಾಯದ ಸಮಯದಲ್ಲಿ ಬೇರೆಗೆ ಹಾನಿಯಾಗದಂತೆ ನಾವು ನೋಡ್ಕೊಳ್ಳೋದು ಬಹಳ ಮುಖ್ಯ. ಮಣ್ಣು ಸಡಿಲಾಗಿರೋ ರೀತಿಯಲ್ಲಿ ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಣಬೆ ರೋಗ ಅಥವಾ ಬುಡ ಕೊಳೆಯೋದು ಕೂಡ ಈ ಅಡಿಕೆಯಲ್ಲಿ ಬರುವಂಥ ಮುಖ್ಯವಾದ ರೋಗ. ಗ್ಯಾನೋಡರ್ಮಾ ಲೂಸಿಡಮ್ ಎನ್ನುವಂಥ ಒಂದು ಶಿಲೀಂಧ್ರದಿಂದ ಇದು ಬರುತ್ತೆ. ಗರಿಯ ಹೊರಭಾಗ ಹಳದಿಯಾಗೋದು ಈ ರೋಗದ ಮುಖ್ಯವಾದ ಲಕ್ಷಣ. ನಿಧಾನವಾಗಿ ಈ ಹಳದಿಯಾಗೋದು ಒಳಭಾಗಕ್ಕೂ ಕೂಡ ಹರಡುತ್ತೆ. ಕಾಂಡದಲ್ಲಿ ಕಂದು ಬಣ್ಣದ ದ್ರವ ಹೊರಗಡೆ ಬರುತ್ತೆ. ಬುಡಭಾಗದಲ್ಲಿ ಅಣಬೆ ಬೆಳೆದು ಮರ ಸಾಯುತ್ತೆ. ಈ ಅಣಬೆ ರೋಗದ ನಿಯಂತ್ರಣಕ್ಕೆ ರೋಗಪೀಡಿತ ಅಡಿಕೆ ಗಿಡಗಳ ಬುಡಕ್ಕೆ ಶೇಕಡಾ 0.2% ಹೆಕ್ಸಕೊನೋಸೋಲ್ ದ್ರಾವಣವನ್ನು 5-10 ಲೀಟರ್ನಂತೆ 3 ತಿಂಗಳಿಗೊಮ್ಮೆ ಹಾಕಬೇಕಾಗತ್ತೆ. ಶೇಕಡಾ 2% ಈ ಹೆಕ್ಸಾಕೊನೋಸೋಲ್ ದ್ರಾವಣವನ್ನು ಬೇರಿನ ಮೂಲಕ ಮರಕ್ಕೆ 3 ತಿಂಗಳಿಗೊಮ್ಮೆ 125 ಮಿಲಿಲೀಟರ್ನಂತೆ ನಾವು ಉಣಿಸ್ಬೇಕಾಗತ್ತೆ. ಅದು ಮುಖ್ಯವಾಗಿ ಜನವರಿನಲ್ಲಿ, ಮಾರ್ಚ್ನಲ್ಲಿ, ಜುಲೈನಲ್ಲಿ ಮತ್ತು ಅಕ್ಟೋಬರ್ನಲ್ಲಿ ಈ ಹೆಕ್ಸಾಕೊನೋಸೋಲ್ ದ್ರಾವಣವನ್ನು ಉಣಿಸ್ಬೇಕಾಗತ್ತೆ. ಪ್ರತಿ ವರ್ಷ ಪ್ರತಿ ಮರಕ್ಕೆ 100 ಗ್ರಾಂನಷ್ಟು ಟ್ರೈಕೋಡರ್ಮ, ಇದರ ಜೊತೆಗೆ 2 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ಮಿಶ್ರ ಮಾಡಿ ಕೊಡಬೇಕಾಗತ್ತೆ. ಶುಚಿತ್ವಕ್ಕೆ ಆದ್ಯತೆ ಕೊಡಬೇಕು. ಸತ್ತ ಮರಗಳನ್ನು ಬೇರ್ಸಹಿತ ತೆಗೆದು ಸುಟ್ಟಾಕಬೇಕಾಗತ್ತೆ. ದುಂಡಾಣು ಎಲೆ ಪಟ್ಟಿ ರೋಗ ಒಂದು ಅಡಿಕೆ ಬೆಳೆಯ ಬ್ಯಾಕ್ಟೀರಿಯಾ ರೋಗ. ಕ್ಸಾಂಥೋಮೊನಾಸ್ ಅಡಿಕೆ ಎನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಇದು ಉಂಟಾಗತ್ತೆ. ಎಳೆ ವಯಸ್ಸಿನ 3-5 ವರ್ಷದ ಈ ಅಡಿಕೆ ಗಿಡಗಳು ಈ ರೋಗಕ್ಕೆ ತುತ್ತಾಗ್ತವೆ. ಅಡಿಕೆ ಗಿಡದ ಗರಿಗಳ ಮೇಲೆ ಒದ್ದೆಯಾದಂತಹ ಉದ್ದನೆಯ ಹಸಿರು ಬಣ್ಣದ ಕಲೆಗಳು ಮೂಡ್ತವೆ. ಗರಿಗಳ ತಳಭಾಗದಿಂದ ನಸು ಹಳದಿ ಬಣ್ಣದ ಅಂಟು ದ್ರವ ಹೊರಗಡೆ ಬರುತ್ತೆ. ರೋಗ ಜಾಸ್ತಿಯಾದಾಗ ಗರಿಗಳು ಸೀಳಿ ಸಾಯ್ತವೆ ಮತ್ತು ರೋಗ ಹೆಚ್ಚಾದಾಗ ಸುಳಿ ಕೊಳೆತು ಗಿಡಗಳು ಸಾಯ್ತವೆ. ಈ ದುಂಡಾಣು ಎಲೆ ಪಟ್ಟಿ ರೋಗದ ನಿಯಂತ್ರಣಕ್ಕೆ ನಾವು ಮುಖ್ಯವಾಗಿ ಹೆಚ್ಚಿನ ಒಂದು ಬಾಧೆಗೆ ತುತ್ತಾದಂಥ ಗರಿಗಳನ್ನು ಕಿತ್ತು ಸುಡಬೇಕಾಗತ್ತೆ. ಹಾಗೆಯೇ ಈ ಬ್ಯಾಕ್ಟೀರಿಯಾ ನಾಶಕ ಸ್ಟ್ರೆಪ್ಟೋಸೈಕ್ಲಿನನ್ನು 0.5 ಗ್ರಾಮು ಮತ್ತು ತಾಮ್ರದ ಆಕ್ಸಿಕ್ಲೋರೈಡನ್ನು 2 ಗ್ರಾಮ್ನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಆ ಒಂದು ದ್ರಾವಣವನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಇದೇ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ 2 ಸಾರಿ ಕೊಡಬೇಕಾಗತ್ತೆ. ಎಲೆ ಚುಕ್ಕೆ ರೋಗ ಮುಖ್ಯವಾಗಿ ಫಿಲ್ಲೋಸ್ಟಿಕ್ಟಾ ಅರಿಕೆ ಮತ್ತು ಪೆಸ್ಟಲೋಷಿಯಾ ಅರಿಕೆ ಎಂಬುವಂಥ ಶಿಲೀಂಧ್ರಗಳಿಂದ ಉಂಟಾಗತ್ತೆ. ಮುಂಗಾರಿನಲ್ಲಿ ಜೌಗು ಇರುವಂಥ ಕಡೆ ಈ ಎಲೆ ಚುಕ್ಕೆ ರೋಗದ ಹಾವಳಿ ಹೆಚ್ಚಾಗಿರುತ್ತೆ. ತಳಭಾಗದ ಗರಿಗಳಲ್ಲಿ ಹಳದಿ ಮತ್ತು ಕಂದು ಬಣ್ಣದ ಮಚ್ಚೆಗಳು ಕಂಡುಬರ್ತವೆ. ರೋಗ ಹೆಚ್ಚಾದಾಗ ಗರಿಗಳು ಜೋತ್ಬಿದ್ದು ಸಾಯ್ತವೆ. ಈ ಎಲೆ ಚುಕ್ಕೆ ರೋಗದ ನಿಯಂತ್ರಣಕ್ಕೆ 1% ಬೋರ್ಡೋ ದ್ರಾವಣವನ್ನು ನಾವು ಸಿಂಪರಣೆ ಮಾಡಬಹುದು. ಇದಕ್ಕೆ ಬದಲಾಗಿ 0.3% ಮ್ಯಾಂಕೋಜಬ್ ದ್ರಾವಣವನ್ನು ಕೂಡ ನಾವು ಸಿಂಪರಣೆ ಮಾಡಬಹುದು. ಹಾಗೆಯೇ 0.3% ತಾಮ್ರದ ಆಕ್ಸಿಕ್ಲೋರೈಡನ್ನು ಕೂಡ ಈ ಅಡಿಕೆ ಎಲೆ ಚುಕ್ಕೆ ರೋಗದ ನಿಯಂತ್ರಣಕ್ಕೆ ಬಳಸ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು. ಇದುವರೆಗೆ ಅಡಿಕೆ ಬೆಳೆಯನ್ನು ಬಾಧಿಸುವ ರೋಗಗಳು ಈ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಗಳಿಂದ 27,500 ರೂಪಾಯಿಗಳು, ಅರೇಬಿಕಾ ಚೆರಿ 13,200 ರೂಪಾಯಿಗಳಿಂದ 15,600 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಗಳಿಂದ 17,500 ರೂಪಾಯಿಗಳು, ರೋಬಸ್ಟಾ ಚೆರಿ 10,150 ರೂಪಾಯಿಗಳಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಾಂಧವರೇ, ನಾಳೆ ಸಂಜೆ 6:50 ಕೃಷಿರಂಗದಲ್ಲಿ ಮೊದಲಿಗೆ ಏಲಕ್ಕಿ ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಹಲೋ ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ. ಮತ್ತೆ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ. 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ. ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ? ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ. ಸರ್, 2 ಲಕ್ಷ ಏನಾಯ್ತಪ್ಪ? ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ. ಅರೆ, ಕಟ್ ಮಾಡಿದ್ರು. ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್. ಫ್ರಾಡ್? ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ ಹಣ ಕಳ್ಕೊಳ್ತೀರಾ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಾಳಿನ 6:51 ಕೃಷಿರಂಗದಲ್ಲಿ ನೀವು ಏಲಕ್ಕಿ ಬೆಳೆಯಲ್ಲಿ ಪ್ರತಿ ತಿಂಗಳು ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ನಿಧನ ಸುದ್ದಿ. ವಿರಾಜಪೇಟೆ 40 ಕಿಲೋ ಗ್ರಾಮದರ ಮುಕ್ಕಾಟಿರ ಪೌತಿ ದೇವಯ್ಯ ಅಯ್ಯಂಗಡ ಡಿ ಕಾವೇರಪ್ಪ ರಾಜು ಅಯ್ಯಂಗ ಇಂದು ಮರಣಪಟ್ಟಿತು. 93 ಬೈತರ ಮುಕ್ಕಾಟಿರ ಡಿ ಕಾವೇರಪ್ಪ ರಾಜು ಅಯ್ಯಂಗಡ ಆಕಿರ್ಕಾರೆ. ನಾಳೆ ನಡಪ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವೀನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಾಳೆ ಮೂರ್ನಾಡು ಗೌಡ ಸಮಾಜಲಿ ಬೆಳಿಗ್ಗೆ 10 ಗಂಟೆಗೆ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಅರೆಭಾಷೆ ದಿನಾಚರಣೆ ಜಂಬರ ಏರ್ಪಾಡಾಟು. ಜಂಬರಲ್ಲಿ ಅಕಾಡೆಮಿನ ಮಾಜಿ ಅಧ್ಯಕ್ಷ ಕೊಲ್ಲದ ಗಿರೀಶ್, ಮೂರ್ನಾಡು ಗೌಡ ಸಮಾಜದ ಅಧ್ಯಕ್ಷ ಪಾಣತ್ತಲ ಟಿ ಹರೀಶ್ ಅವರು ಸೇರಿದಂತೆ ಮುಖ್ಯ ಪಟ್ಟವು ಕೂಡಿಯಾಡಿವೆ. ಇದೇ ಹೊತ್ತಲ್ಲಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಮಾಜಿ ಅಧ್ಯಕ್ಷ ಸೂರ್ತಲೆ ಆರ್ ಸೋಮಣ್ಣವು ಅರೆಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿನ ಏಳಿಗೆಗೆ ನಮ್ಮ ಹಿರಿಯವರ ಕೊಡುಗೆ ತಿಳಿಯುವ ವಿಷಯದ ಕುರಿತು ಮಾತಾಡ್ರೆ. ಕೊಡಗು ಗೌಡ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಚೊಕ್ಕ ಡಿ ಎನ್ ಅಪ್ಪಯ್ಯವು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬೆಳವಣಿಗೆಯಲ್ಲಿ ಸಮಾಜಗಳ ಪಾತ್ರ ತಿಳಿಯುವ ವಿಷಯದ ಕುರಿತು ಮಾತಾಡಿವೆ. ಜಂಬರದ ಪ್ರಯುಕ್ತ ಅರೆಭಾಷೆ ರಸಪ್ರಶ್ನೆ, ಕನ್ನಡಲ್ಲಿ ಬರೆಯುವ ಪದನ ಅರೆಭಾಷೆಗೆ ವರ್ಗ ಮಾಡುವುದು ಸೇರಿದಂತೆ ಸಾಧಕರಿಗೆ ಸನ್ಮಾನ ಸಹ ಏರ್ಪಾಡಾಟುತ್ತ ಜಂಬರದ ಸಂಚಾಲಕರಾದ ಸೂದನ ಎಸ್ ಈರಪ್ಪ ಹಂಗೆ ಸಂದೀಪ್ ಒಳಕಂಡವು ಮಾಹಿತಿನ ಕೊಟ್ಟಳು. ಪೊನ್ನಂಪೇಟೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ತಿತಿಮತಿ ಪೀಡರ್ಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಬಾಲಾಜಿ, ರುದ್ರಬೀಡು, ಮಾಯಾಮುಡಿ, ಬೆಮ್ಮತ್ತಿ, ಕೋಣನಕಟ್ಟೆ, ದೇವರಪುರ, ಅಂಬುಕೋಟೆ, ಕಲ್ಲಾಳ, ಭದ್ರಗೋಳ, ನೋಕ್ಯ, ತಿತಿಮತಿ, ಎಡ್ತೊರೆ, ರೇಷ್ಮೆಹಡ್ಲು, ಹೆಬ್ಬಾಲೆ, ಮರೂರು, ದೇವಮಚ್ಚಿ ಸೇರಿದಂತೆ ಸುತ್ತಮುತ್ತ ಕರೆಂಟ್ ಇರದಲೇತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಿದಳು. ಇದೇ December 21 ಜಿಲ್ಲೆಯಲ್ಲಿಡಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ಏರ್ಪಾಡಾಟು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಂಗೆ ಗೌಡ ಸಮಾಜ ಕುಶಾಲನಗರ ಮತ್ತೆ ಇದರ ಅಂಗಸಂಸ್ಥೆಗಳ ಕೂಡು ಕೂಟಲಿ ನಾಳೆ ಮಧ್ಯಾಹ್ನ 3:30 ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಅರೆಭಾಷೆ ದಿನಾಚರಣೆ ಜಂಬರ ಏರ್ಪಾಡಾಟು. ಹಂಗೆ ಸಾಯಂಕಾಲ 6 ಗಂಟೆಗೆ ಅರೆಭಾಷೆ ನಾಟಕ ಅಪ್ಪ ಪ್ರದರ್ಶನ ಅದೆ. ಹಂಗೆ ಅಕಾಡೆಮಿನ ಕೂಡು ಕೂಟಲಿ ಕೊಡಗು ಗೌಡ ಸಮಾಜ ಮೈಸೂರು, ಬೆಂಗಳೂರು, ವಿರಾಜಪೇಟೆ, ಮರಗೋಡು, ಭಾಗಮಂಡಲ, ಕಾರುಗುಂದ, ಮಡಿಕೇರಿ, ಚೇರಳ ಶ್ರೀಮಂಗಲ, ಪಿರಿಯಪಟ್ಟಣ, ಆಲೂರು ಸಿದ್ದಾಪುರ, ಸೋವಾರಪೇಟೆ ಸೇರಿದಂತೆ ಎಲ್ಲ ಗೌಡ ಸಮಾಜಗಳಲ್ಲಿ ಅರೆಭಾಷೆ ದಿನಾಚರಣೆ ಜಂಬರಗ ಏರ್ಪಾಡಾಟು. ಸಿಕಂದರಾಬಾದ್ನಲ್ಲಿ ನಡೆದ 3ನೇ ಸೀನಿಯರ್ ಓಪನ್ ನ್ಯಾಷನಲ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಜಿಲ್ಲೆನ ಮುಲ್ಲೆರ ಪೊನ್ನಮ್ಮ ಪೂವಣ್ಣವು ಭಾಗವಹಿಸಿ ತೂಕದ ಕಲ್ಲು ಬಿಸಾಕುವುದರಲ್ಲಿ ಸುರ್ಣ ಇನಾಮ್, 100 ಮೀಟರ್ ಓಟಲಿ ಸುರುಣ, ಹಂಗೆ ಜಾವಲಿನ್ ಬಿಸಾಕುವುದರಲ್ಲಿ 2ನೇ ಇನಾಮನ ಪಡ್ಕೊಂಡು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗೋಳು. ಸರ್ಕಾರದ ಯೋಜನೆಗೆ ತಾಲೂಕು ವ್ಯಾಪ್ತಿಯಲ್ಲಿ ಈ ಪೌತಿ ಖಾತೆ ಬದಲಾವಣೆಯ ಸಂಬಂಧ ಆಂದೋಲನ ಏರ್ಪಾಡು ಮಾಡಿಕೊಂಡಳು. ಪೌತಿ ವಾರಸುದಾರಿಕೆಯ ಖಾತೆಗೆ ಖಾತೆದಾರನ ತೀರಿಕಂಡ ದೃಢೀಕರಣ ಪತ್ರ, ಅದು ಇಲ್ಲದಿದ್ದರೆ ಆಧಾರ್ ಮತ್ತೆ ಪಡಿತರ ಚೀಟಿ ದಾಖಲೆಗಳಿಗೆ ಸಂಬಂಧಪಟ್ಟ ವಾರಸುದಾರರಿಂದ ಅಫಿಡವಿಟ್ ಅನ್ನು ತಗೊಂಡು ಆರ್ಡಿ ಸಂಖ್ಯೆ ಇರುವ ವಂಶವೃಕ್ಷ ದೃಢೀಕರಣ ಪತ್ರ, ಆರ್ಟಿಸಿ,